ಆಕಾಶವಾಣಿ ಮಂಗಳೂರು. ಈಗ ಕಿಸಾನ್ ವಾಣಿ. ಕರ್ನಾಟಕದಲ್ಲಿ ಬಾಲ್ಯ ವಿವಾಹ ಅಸಿಂಧು. ಬಾಲ್ಯ ವಿವಾಹದಿಂದ ಮಕ್ಕಳ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮವಾಗುತ್ತದೆ. ಬಾಲ್ಯ ವಿವಾಹ ಮಾಡಬೇಡಿ. ಬಾಲ್ಯ ವಿವಾಹ ವಿರೋಧಿಸಿ. ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧ. ಬಾಲ್ಯ ವಿವಾಹ ನಡೆಸುವವರು, ಪ್ರೇರೇಪಿಸುವವರು, ಹಾಜರಿದ್ದವರು ಎಲ್ಲರೂ ಶಿಕ್ಷೆಗೆ ಗುರಿಯಾಗುತ್ತಾರೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಮಕ್ಕಳ ಬಾಳನ್ನು ಬೆಳಗಿಸಿ. ಬಾಲ್ಯ ವಿವಾಹ ಕಂಡು ಬಂದರೆ ಕೂಡಲೇ ಉಚಿತ ದೂರವಾಣಿ ಸೇವೆ ಚೈಲ್ಡ್ಲೈನ್ 1098 ಸಂಪರ್ಕಿಸಿ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತರಾದ ಶಿಲ್ಪಾ ನಾಗ್ ಐಎಎಸ್ ಅವರು, ಎಲ್ಲಾ ಗ್ರಾಮೀಣ ಪ್ರದೇಶದ ಜನತೆಯಲ್ಲಿ ಒಂದು ವಿನಂತಿ, ತಮ್ಮ ತಮ್ಮ ಊರುಗಳಲ್ಲೇ ಒಂದು ಉದ್ಯೋಗ ಖಾತ್ರಿಯಡಿ ತಾವೆಲ್ಲ ಕೆಲಸ ಪಡ್ಕೋಬಹುದು. ಇದಕ್ಕೆ ಹೆಣ್ಣು ಗಂಡು ಭೇದ ಇಲ್ಲ. ಕೆಲಸ ಪಡ್ಕೊಳ್ಳೋದಕ್ಕೆ ಒಂದು ಅರ್ಜಿ ಸಲ್ಲಿಸಬೇಕಾಗತ್ತೆ ನಮೂನೆ ಒಂದರಲ್ಲಿ, ಇಲ್ಲಾಂದ್ರೆ ಟೋಲ್ ಫ್ರೀ ನಂಬರ್ ಇದೆ 1800-02-5-6-6-6. ಈ ಒಂದು ಅವಕಾಶದ ಸದ್ಬಳಕೆ ಮಾಡ್ಕೋಬಹುದು. 18 ವರ್ಷ ಮೇಲ್ಪಟ್ಟವರು ಯಾರು ಬೇಕಾದ್ರೂ ಬಂದು ನರೇಗಾದಲ್ಲಿ ಉದ್ಯೋಗ ಪಡ್ಕೋಬಹುದು. ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಗೀರಿನ ತಿರುಳು ತಿಳಿವು ಬಾನುಲಿ ಸರಣಿ ಕಾರ್ಯಕ್ರಮ. ಗೀರಿನ ತಿರುಳು ತಿಳಿವು ಸಮಗ್ರ ಗೇರು ಕೃಷಿ ಕುರಿತ ಬಾನುಲಿ ಸರಣಿ ಆಕಾಶವಾಣಿ ಮಂಗಳೂರು ಹಾಗೂ ಗೇರು ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ಇವರ ಸಹಭಾಗಿತ್ವದಲ್ಲಿ ಭಾರತದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಬಾನುಲಿ ಸರಣಿ ಗೇರಿನ ತಿರುಳು ತಿಳಿವು. ಇಂದಿನ ಕಾರ್ಯಕ್ರಮದಲ್ಲಿ ಗೇರು ಗಿಡಗಳ ನಾಟಿ ಮತ್ತು ನಂತರದ ನಿರ್ವಹಣೆ, ಈ ಕುರಿತು ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಜೆ ದಿನಕರ ಅಡಿಗ ಅವರೊಂದಿಗೆ ಸಂದರ್ಶನ. ಡಾಕ್ಟರ್ ದಿನಕರ ಅಡಿಗ ಅವರ ನಮಸ್ಕಾರ. ನಮಸ್ಕಾರ. ಈಗ ಗೇರು ಎನ್ನುವಂತಹದ್ದು ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೀತಾ ಇದೆ, ಒಂದು ಪ್ರಮುಖವಾದಂತಹ ಒಂದು ವಾಣಿಜ್ಯ ಬೆಳೆಯಾಗಿಯೂ ಕೂಡ ಹೆಚ್ಚು ಮಹತ್ವವನ್ನು ಪಡ್ಕೊಳ್ತಾ ಇದೆ. ಈ ಗೇರು ಬೆಳೆಯಲ್ಲಿ ಲಭ್ಯ ಇರುವಂತಹ ತಳಿಗಳನ್ನ ಯಾವ ರೀತಿ ಆಯ್ಕೆ ಮಾಡಿಕೊಳ್ಬೇಕು, ಹಾಗೂ ಪ್ರದೇಶದ ಒಂದು ಆಯ್ಕೆ ಮಾಡುವಂತಹದ್ದು, ನಾಟಿ ಮಾಡುವಂತಹದ್ದು ಮತ್ತು ನಂತರದ ಒಂದು ನಿರ್ವಹಣೆ, ಈ ವಿಷಯವಾಗಿ ಇವತ್ತು ಮಾತನಾಡೋಣ. ಮೊದಲನೇದಾಗಿ ಹೇಳಿ, ಗೇರು ಕೃಷಿಗೆ ಸೂಕ್ತವಾದಂತಹ ಒಂದು ಜಮೀನಿನ ಆಯ್ಕೆ ಹೇಗೆ ಮಾಡುವಂತಹದ್ದು? ನೋಡಿ, ಸ್ಥಳದ ಆಯ್ಕೆಯಲ್ಲಿ ನಾವು ಹಲವಾರು ವಿಷಯಗಳನ್ನು ಇಲ್ಲಿ ಗಮನಿಸಬೇಕಾಗಿದೆ. ಮೊದಲನೇದಾಗಿ ಆ ಸ್ಥಳ ಹೇಗಿದೆ, ಇಳಿಜಾರಾಗಿದೆಯಾ ಇಲ್ಲ ಸಮತಟ್ಟಾಗಿದೆಯಾ, ಮತ್ತೆ ಅಲ್ಲಿನ ಮಣ್ಣು ಹೇಗಿದೆ, ಆ ಯಾವ ರೀತಿಯಲ್ಲಿ ನಾವು ಮಣ್ಣನ್ನು ನಿರ್ವಹಿಸಬಹುದು, ಹಾಗೆ ಭೂಮಿಯನ್ನು ಯಾವ ರೀತಿಯಲ್ಲಿ ತಯಾರಿ ಮಾಡಬೇಕು, ಹಾಗೆ ಕಸಿ ಗಿಡಗಳ ಆಯ್ಕೆ, ಇವೆಲ್ಲ ನಾವು ಗಮನ ಹರಿಸಬೇಕಾದ ಮುಖ್ಯ ವಿಷಯಗಳು. ಮತ್ತೆ ಇದರೊಂದಿಗೆ ತಳಿಯ ಆಯ್ಕೆ ಕೂಡ ಇದ್ರ ಜೊತೆ ಬರ್ತದೆ. ಯಾಕಂದ್ರೆ ಒಂದು ಸಾರಿ ನೆಟ್ಟಾಗ ಇದು ತೋಟದ ಬೆಳೆಗಳು ಬಹಳಾರು ವರ್ಷಗಳ ಕಾಲ ಇರುವಂತವು, ಹಾಗಾಗಿ ಒಮ್ಮೆ ಮಾಡಿದ ತಪ್ಪು ಮತ್ತೆ ಮುಂದೆ ಸರಿಪಡಿಸಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಈಗ ಸ್ಥಳದ ಆಯ್ಕೆ ಹೇಗಿರ್ಬೇಕಂದ್ರೆ, ನಮ್ಮಲ್ಲಿ ಒಂದು ನಂಬಿಕೆ ಇದೆ, ಗೇರನ್ನು ಗುಡ್ಡದಲ್ಲಿ ಬೆಳೆಸೋದು ಅಂತ, ಗುಡ್ಡದ ಬೆಳೆ ಕಾಡು ಬೆಳೆ, ಅದಕ್ಕೇನು ಆರೈಕೆ ಬೇಡ ಅಂತ. ಆದ್ರೆ ನಾವು ಹೆಚ್ಚಾಗಿ ಈ ಫಲವತ್ತಾಗಿರುವ ಮಣ್ಣಿನಲ್ಲಿ ಬೆಳೆದಂತ ಗೇರು ಗಿಡಗಳನ್ನು ಹಾಗೂ ನಮ್ಮ ದಕ್ಷಿಣ ಕನ್ನಡದಲ್ಲಿ ಗುಡ್ಡೆಯಲ್ಲಿ ಬೆಳೆದಂತ ಗೇರನ್ನು ನಾವು ತುಲನಾತ್ಮಕ ನೋಡಿದಾಗ, ಈಗ ಚಿತ್ರದುರ್ಗ, ಸಾಗರ, ಕೋಲಾರ ಇಲ್ಲಿ ಒಳ್ಳೆಯ ಮಣ್ಣಿನಲ್ಲಿ ಏನು ಬೆಳೀತಾ ಇದ್ದಾರೆ, ಅವರು ನಮಗಿಂತ ಒಂದು 2 ಪಟ್ಟು ಹೆಚ್ಚಿನ ಇಳುವರಿ ಪಡೀತಾ ಇದ್ದಾರೆ. ಇದರ ಅರ್ಥ ಏನಂದ್ರೆ, ಗೇರಿಗೆ ಒಳ್ಳೆಯ ಮಣ್ಣಿನ ಅಗತ್ಯ ಇಲ್ಲ ಎಂಬುವ ನಂಬಿಕೆ ಸುಳ್ಳು. ಹಾಗಿರಬಾರ್ದು, ಅದು ಉತ್ತಮವಾದ ಮಣ್ಣಿದ್ರೆ ಉತ್ತಮವಾದ ಫಲಿತಾಂಶ ಕೊಡ್ತದೆ. ಆಮೇಲೆ ಮಣ್ಣಿನ ಫಲವತ್ತತೆ ಕಡಿಮೆ ಇದ್ದಲ್ಲಿ ನಾವು ಅದರ ಫಲವತ್ತತೆ ಹೆಚ್ಚಿಸುವ ಸಲುವಾಗಿ ಬೇರೆ ಬೇರೆ ಕ್ರಮಗಳನ್ನು ಕೊಳ್ಬಹುದು. ಒಂದೇ ಮುಚ್ಚಿಗೆ ಬೆಳೆ ಆಗಿರ್ಬೋದು, ಇಲ್ಲ ವಾತಾವರಣದ ಸಾರಜನಕವನ್ನು ಮಣ್ಣಿನಲ್ಲಿ ಸ್ಥಿರೀಕರಿಸುವಂತಹ ದ್ವಿದಳ ಧಾನ್ಯ ಬೆಳೆಗಳಾಗಿರ್ಬೋದು, ಇದನ್ನೆಲ್ಲ ಹಾಕಿ ನಾವು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬೇಕಾಗಿದೆ. ಇದನ್ನ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಾಗಿ ಫಲವತ್ತತೆ ಕಡಿಮೆ ಇದೆ, ಮಣ್ಣಿನ ಫಲವತ್ತತೆ. ಈ ನಿಟ್ಟಿನಲ್ಲಿ ಈ ತರದ ಕ್ರಮಗಳು ಬಹಳ ಸೂಕ್ತ. ಆದ್ರೆ ಮಣ್ಣಿನ ಆಳ ಕೂಡ ಬಹಳ ಮುಖ್ಯ. ಈ ಒಂದು 1.5 meter ಆದ್ರೂ ಮಣ್ಣಿನ ಆಳ ಇರಬೇಕು. ಹಾಗಿದ್ದಲ್ಲಿ ಅದರ ಬೇರಿಗೆ ಉತ್ತಮವಾದ ನಿಮ್ಮ ಉಸಿರಾಡ್ಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಮಣ್ಣಿನ ಆಳ ಕಡಿಮೆ ಇದ್ರೆ ಬೇರಿನ ಬೆಳವಣಿಗೆ ಚೆನ್ನಾಗಿರೋದಿಲ್ಲ, ಹಾಗೆ ಅದರ ಮುಂದಿನ ಇಳುವರಿ ಕೂಡ ಕಡಿಮೆ ಆಗ್ತದೆ. ಮತ್ತೆ ಸಂಪೂರ್ಣವಾಗಿ ಸೂರ್ಯನ ರಶ್ಮಿಗೆ ತೆರೆದಿರುವಂತ ಭೂಮಿ ಬಹಳ ಮುಖ್ಯ. ಇದರಲ್ಲಿ ಕೆಲವರು ಈಗ ಸ್ವಲ್ಪ ನೆರಳಿದೆ, ಪಾರ್ಶ್ವ ನೆರಳಿದೆ, ತೆಂಗಿನ ಮಧ್ಯೆ ಬೆಳೆಯಬಹುದು ಎಲ್ಲ ಕೇಳ್ತಾರೆ, ಇದು ಖಂಡಿತ ಸೂಕ್ತ ಅಲ್ಲ. ಅದರ ದಿವಸ ಇಡೀ ಬೆಳಕು ಬೀಳುವಂತ, ಚೆನ್ನಾಗಿ ಸೂರ್ಯನ ಬೆಳಕು ಬೀಳುವಂತ ಜಮೀನು ಬಹಳ ಮುಖ್ಯ. ಈಗ ಇದಕ್ಕೆ ಪೂರಕವಾಗಿ ಇನ್ನೊಂದು ಪ್ರಶ್ನೆಯನ್ನು ಕೇಳಬೇಕು. ಈಗ ತೆಂಗಿನ ತೋಟದ ಒಳಗಡೆ ಏನಾದರೂ ಬೆಳೆಯುವುದಕ್ಕೆ ಅವಕಾಶ ಉಂಟೋ? ಈಗ 27-30 feet ದೂರದಲ್ಲಿರುವಂತಹ ತೆಂಗಿನ ಮರವಾದ್ರೆ? ಇಲ್ಲ, ಈಗ ನೋಡಿ, ಗೇರು ಗಿಡದ ಅದರ ಇಳುವರಿ ಶುರುವಾಗೋದು 3rd year. ಮೂರನೇ ವರ್ಷದಿಂದ ಶುರು ಆಗ್ತದೆ, ಅದು 4-5 years ಆದ ನಂತರ ಅದು ಹರಡ್ಲಿಕ್ಕೆ ಶುರು ಆಗ್ತದೆ. ಆ ಸಮಯದಲ್ಲಿ ಅದಕ್ಕೆ ತುಂಬಾ ನೆರಳು ಬೇಕು. ತೆಂಗಿನ ಗಿಡ ನೆಟ್ಟು ನೀವು 4-5 years ಆಗುವಷ್ಟೊತ್ತಿಗೆ ಗೇರಿಗೆ ನೆರಳು ಕೊಡ್ಲಿಕ್ಕೆ ಶುರು ಮಾಡ್ತದೆ. ಹಾಗಾಗಿ ಪದೇ ಪದೇ ಏನಾಗ್ತದೆ, ಕ್ರಮೇಣವಾಗಿ ಹೂ ಬಿಡುವುದೇ ಇಲ್ಲ, ಹೂ ಬಿಟ್ಟರು ಕೂಡ ಹೂವಿನಲ್ಲಿ ಯಾವುದೇ ಕಾಯಿ ಕಟ್ಟುವುದಿಲ್ಲ. ಅದಕ್ಕೆ ಹಾಗಾಗಿ ನಾವು ಗೇರನ್ನು ತೆಂಗಿನ ಮಧ್ಯೆ ನೆಡ್ಲಿಕ್ಕೆ ಯಾವತ್ತೂ ಶಿಫಾರಸು ಮಾಡುವುದಿಲ್ಲ. ಹಾಗೂ ನಮ್ಮಲ್ಲೂ ಕೂಡ, ನಮ್ಮ ಕೇಂದ್ರದಲ್ಲೂ ಕೂಡ ಒಂದು ತೋಟ ಇದೆ, ಅದರಲ್ಲಿ ಗೇರಿನ ಇಳುವರಿ ಏನೂ ಇಲ್ಲ. ಆಮೇಲೆ ಈಗ ಭತ್ತ ಬೆಳೆಯುವಂತ ಒಂದು ಪ್ರದೇಶದಲ್ಲಿ, ಒಂದು ಕಾಲದಲ್ಲಿ ಭತ್ತ ಬೆಳೆಯುವಂತ ಒಂದು ಪ್ರದೇಶವಾಗಿದ್ರೆ ಈಗ ಅದನ್ನ ಹಡಿಲು ಬಿಟ್ಟಿರಬಹುದು, ಅಲ್ಲಿ ಏನಾದ್ರೂ ಈ ಗೇರು ಕೃಷಿಯನ್ನ ಮಾಡೋದಿದ್ರೆ ಆಯ್ಕೆ ಮಾಡ್ಕೊಳ್ಬಹುದಾ? ನೋಡಿ, ಈ ಪ್ರಶ್ನೆ ಬಹಳ ಸೂಕ್ತವಾದದ್ದು. ಈಗ ನಾವು ಬೆಟ್ಟು ಗೆದ್ದೆ ಅಂತ ಏನ್ ಹೇಳ್ತೀವಲ್ಲ, ಹೌದು, ಬೆಟ್ಟು ಗದ್ದೆಯಲ್ಲಿ ಮುಂಚೆ ಭತ್ತ ಬೆಳೀತಾ ಇದ್ವಿ. ಈಗ ನಮ್ಗೆ ಮಜೂರಿ ಜಾಸ್ತಿ ಆಗಿ ಅದ್ರಲ್ಲಿ ಏನು ಆದಾಯ ಬರ್ತಾ ಇಲ್ಲ ಅಂತ ಗೇರು ಬೆಳೀಲಿಕ್ಕೆ ಕೆಲವರು ಹೋಗಿದ್ದಾರೆ. ಆದ್ರೆ ಇಲ್ಲಿನ ಸಮಸ್ಯೆ ಏನಂದ್ರೆ, ಮಣ್ಣಿನಲ್ಲಿ ಜೇಡಿ ಅಂಶ ಜಾಸ್ತಿ ಇರ್ತದೆ. ಮಣ್ಣಿನಲ್ಲಿ ಜೇಡಿ ಅಂಶ ಜಾಸ್ತಿ ಇದ್ದಾಗ ಗಿಡದ ನಿರ್ವಹಣೆ ಬಹಳ ಕಷ್ಟ, ಅದು ಅಷ್ಟು ಚೆನ್ನಾಗಿ ಹೂ ಬಿಡೋದಿಲ್ಲ, ಇಳುವರಿ ಕಮ್ಮಿ ಆಗ್ತದೆ. ಆವಾಗ ಏನಾದ್ರು ಇದ್ರೆ ನೀವು ಅಲ್ಲಿ ಉಳಿದ ಜಾಗದಕ್ಕಿಂತ ಇಲ್ಲಿ ಉತ್ತಮವಾದ ಇಳುವರಿ ಬರೋದಿಲ್ಲ, ಅಷ್ಟು ಸೂಕ್ತ ಅಲ್ಲ. ಆದ್ರೆ ಅನಿವಾರ್ಯವಾಗಿ ಬೆಳೀತಾ ಇದ್ದಾರೆ, ನೀವು ಇಳುವರಿಯಲ್ಲಿ ಸ್ವಲ್ಪ ಕಡಿಮೆ ಆಗ್ತದೆ. ಈಗ ನಾಟಿಗೆ ಒಂದು ಪೂರ್ವ ಸಿದ್ಧತೆ ಅಂದ್ರೆ ಏನೇನು ಮಾಡ್ಕೊಳ್ಬೇಕಾಗ್ತದೆ? ಈಗಾಗಲೇ ಇರುವಂತಹ ಒಂದಷ್ಟು ಕುರುಚಲು ಗಿಡಗಳು ಅಥವಾ ಬೇರೆ ಮರಗಳೆಲ್ಲ ಇದ್ರೆ ಅವುಗಳನ್ನ ತೆಗಿಬೇಕಾ ಹೇಗೆ? ಖಂಡಿತ ಖಂಡಿತ. ಈ ಗೇರು ಗಿಡ ಏನಿದೆಯಲ್ಲ, ಅದ್ರ ಸುತ್ತಮುತ್ತ ಸುಮಾರು 2 meter ಸುತ್ತಲ್ತೆಯಲ್ಲಿ ಯಾವುದೇ ಕಾಡು ಮರಗಳು, ಕುರುಚಲು ಗಿಡಗಳು ಯಾವ್ದು ಇರಬಾರ್ದು. ಇದನ್ನು ನೀವು ಸರಿಯಾಗಿ JCB ಇಲ್ಲ ನಿಮ್ಮ ಕೈಯಿಂದಾಗ್ಲಿ ಅದು ತೆಗಿಲೇಬೇಕಾಗ್ತದೆ. ಯಾಕಂದ್ರೆ ಗೇರಿಗೆ ಸುಮಾರು ಅದರ ಬೇರು ಸುಮಾರು ಆ ಕಡೆ ಈ ಕಡೆ ಒಂದ್ 2 meter ಹರಡ್ತದೆ. ಅಂತ ಇದರಲ್ಲಿ ಬೇರೆ ಕಾಡು ಗಿಡದ ಬೇರಿನೊಂದಿಗೆ ಪೈಪೋಟಿ ಇದಕ್ಕೆ ಸಹಿಸೋದಿಲ್ಲ ಗೇರು ಗಿಡಗಳು. ಹಾಗಾಗಿ ಎಲ್ಲಾ ಗಿಡಗಂಟಿಗಳನ್ನು ತೆಗೆದು ನಾವು ಒಂದು ನೋಡಿ, ಅದಕ್ಕೋಸ್ಕರ ನಾವು 1 ghm ಗುಂಡಿ ತೋಡ್ಬೇಕಂತ ಹೇಳ್ತೀವಿ ನಾಟಿಗೆ. 1 ghm ಮುಂಚೆ ಎಲ್ಲ ಏನೇ 1 feet ತೋಡಿ ಹಾಕ್ತಾ ಇದ್ರು. ಅದೇನಾಗ್ತದೆ, ಮರ ಉದ್ದ ಹೋಗ್ತದೆ ಮತ್ತೆ ಅದರಲ್ಲಿ ಚೆನ್ನಾಗಿ ಹರಡ್ಕೊಳ್ಳೋದಿಲ್ಲ, ಹಾಗೆ ಕಾಂಡದಲ್ಲಿ ನಿಮ್ಗೆ ಬಿರುಕು ಕಾಣಿಸ್ತದೆ. ಅಲ್ಲಿ ಬೇರಿಗೆ ಬೇರಿನ ಹರಡುವಿಕೆಗೆ ತೊಂದರೆ ಆದಾಗ ಕಾಂಡದಲ್ಲಿ ಬಿರುಕು ಕಾಣಿಸ್ತದೆ. ಹಾಗಾಗಿ ಸುತ್ತಮುತ್ತ ಗಿಡಗಂಟಿಗಳು ಏನು ಇರಬಾರ್ದು, ಗಿಡಗಂಟಿಗಳನ್ನೆಲ್ಲ ಸ್ವಚ್ಛ ಮಾಡಿ ಚೆನ್ನಾಗಿ ಬೇರೆ ಸಮೇತ ಕಿತ್ತು ಆಮೇಲೆ ನಾವು ಇದು ಗುಂಡಿಯನ್ನು ತೆಗಿಬೇಕಾಗತ್ತೆ. ಈಗ ಇಳಿಜಾರಿರುವಂತಹ ಒಂದು ಪ್ರದೇಶವಾಗಿದ್ರೆ ಯಾವ ರೀತಿ ಒಂದು ಸಮತಳ ಒಂದು ಬದುಗಳನ್ನ ಮಾಡುವಂತಹದ್ದು, ಈ ಬಗ್ಗೆ ಹೇಳಿ. ಇಳಿಜಾರು ಪ್ರದೇಶ, ಸುಮಾರು ಇಳಿಜಾರು ಪ್ರದೇಶ 15 ಜಾಸ್ತಿ ಇದ್ರೆ ಅಷ್ಟು ಸೂಕ್ತ ಅಲ್ಲ, ಅಲ್ಲಿ ಮಣ್ಣು ಹಾಗೂ ನೀರಿನ ಸವಕಳಿ ತುಂಬಾ ಆಗುತ್ತೆ. ಅಲ್ಲಿ ಏನ್ ಮಾಡ್ಬೇಕಂದ್ರೆ, ಮೊದಲೇ ನಿಮಗೆ ಇಳಿಜಾರಿನಲ್ಲಿ ಕೆಲವೊಂದು ಕೊರಕಲುಗಳು ರೂಪುಗೊಂಡಿರುತ್ತವೆ, ಅಂತ ಕೊರಕಲುಗಳನ್ನು ನಾವು ಮಣ್ಣಿನಿಂದ ಮುಚ್ಚಬೇಕು. ಹಾಗೆ ಅಲ್ಲಲ್ಲಿ ಲಾವಂಚ ಅಥವಾ ಇತರ ಹುಲ್ಲಿನ ಗಿಡಗಳನ್ನು ನೆಡಬೇಕು, ಇದರಿಂದ ಸವಕಳಿ ತಡೆಯಬಹುದು. ಹಾಗೆ ಮಳೆಗಾಲದ ನಂತರ ಈ ತೇವಾಂಶ ಸಂರಕ್ಷಿಸೋಕ್ಕೋಸ್ಕರ ಭೂಮಿಯ ಇಳಿಜಾರಿನ ಆಧಾರದ ಮೇಲೆ ನಾವೊಂದು ನಿಯಮಿತ ದೂರದಲ್ಲಿ ಒಂದು 2 feet ಎತ್ತರ ಹಾಗೂ 2 meter ಅಗಲದ ಸಮತಳ ಬದುಗಳನ್ನು ಮಾಡಬೇಕಾಗುತ್ತೆ. ಇದು ಇನ್ನು ಇಳಿಜಾರು 25% ಹೆಚ್ಚಿದ್ದಲ್ಲಿ ಇದರ ಅಂತರ 8 meter ಇರಬೇಕು ಸಮತಳ ಬದುಗಳಲ್ಲಿ. ಹೌದು ಹೌದು. ಹಾಗೆ ನಾವೀಗ ರಬ್ಬರ್ ನೆಡ್ಲಿಕ್ಕೆ ಏನು ಟೆರೇಸ್ ಅಂತ ಮಾಡ್ತೀವಲ್ಲ, ಆ ತರ ಒಂದು 2 meter ತ್ರಿಜ್ಯದ ಟೆರೇಸ್ ಮಾಡಬೇಕಾಗತ್ತೆ. ಹಾಗೆ ನಂತರ ನಾವು ಅದನ್ನು ಸಮತಳ ಬೇಕೇಗುಂಟ ಗಿಡಗಳನ್ನು ನೆಡಬೇಕಾಗುತ್ತೆ. ಪ್ರಮುಖವಾದಂತಹ ಉದ್ದೇಶ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡುವಂತಹದ್ದು, ಜೊತೆಗೆ ಮಣ್ಣು ಕೊಚ್ಚಣೆಯನ್ನು ತಡೆಯುವಂತಹದ್ದು, ರಕ್ಷಣೆ ಮತ್ತೆ ಹೆಚ್ಚಿನ ನೀರು ಗಿಡಗಳಿಗೆ ಲಭ್ಯವಾಗುವಂತೆ ಮಾಡುವುದು. ಇನ್ನು ಇದಕ್ಕೆ ಸೂಕ್ತವಾದಂತಹ ಒಂದು ಅಂತರ, ಈಗ ಬೇರೆ ಬೇರೆ ಪದ್ಧತಿಯಲ್ಲಿ ಇದನ್ನ ನಾಟಿ ಮಾಡುವಂತಹ ಕ್ರಮ ಇದೆ, ಆ ಸೂಕ್ತವಾದಂತಹ ಅಂತರ ಎಷ್ಟು? ಈಗ ಅಂತರದ ವಿಚಾರ ತಿಳಿದುಕೊಂಡ್ರೆ ಗಿಡದ ಅಂತರ ಬೇರೆ ಬೇರೆ ಅಂಶಗಳನ್ನು ಅವಲಂಬಿಸಿದೆ. ಒಂದು, ನೀವು ಯಾವ ತಳಿಯನ್ನು ಆಯ್ಕೆ ಮಾಡ್ತೀರಿ. ಇನ್ನೊಂದು, ನಿಮ್ಮ ಮಣ್ಣಿನ ಫಲವತ್ತತೆ ಹೇಗಿದೆ. ಆಮೇಲೆ ನಿಮ್ಮ ನಿರ್ವಹಣೆ ಮಾಡುವ ನಿಮ್ಮ ಒಂದು ಅನುಕೂಲ ಹೇಗಿದೆ, ನಿಮ್ಮ ತಾಕತ್ತು ಹೇಗಿದೆ, ಹಾಗೆ ಅಲ್ಲಿ ಸಿಗುವ ಆ ಕೂಲಿಯ ಮಜೂರಿ ಹೇಗಿದೆ, ಇದನ್ನೆಲ್ಲ ಅವಲಂಬಿಸಿದೆ. ಈಗ ನಿಮ್ಗೆ ನೀವೊಂದು ಇದರಲ್ಲಿ ಕೆಲವರು ಲೀಸಿಗೆ ತಗೊಳ್ತಾರೆ ಜಾಗ, ಲೀಸಿಗೆ ತಗೊಂಡು ಒಂದು 10 ವರ್ಷದಲ್ಲಿ ಎಷ್ಟಾಗ್ತದೋ ಅಷ್ಟು ಲಾಭ ಮಾಡ್ಕೊಂಡು ಹೋಗ್ಬೇಕಂದ್ರೆ ನೀವು ಅದನ್ನ ಅತಿಸಾಂದ್ರ ಪದ್ಧತಿ ಅಥವಾ ಅಲ್ಟ್ರಾ ಡೆನ್ಸಿಟಿ ಅಂತ ಹೇಳ್ತೇವೆ, ಆ ವಿಧಾನಕ್ಕೆ ಹೋಗ್ಬೋದು. ಇಲ್ಲಿ ನಿಮ್ಮ ತೋಟದ ಆಯಸ್ಸು ಕಡಿಮೆ, ಒಂದು 10 ವರ್ಷದ ನಂತರ ಇಳುವರಿ ತುಂಬಾ ಕಡಿಮೆ ಆಗುತ್ತೆ, ಆವಾಗ ಗಿಡಗಳನ್ನೆಲ್ಲ ತೆಗಿಬೇಕಾಗುತ್ತೆ. ಇನ್ನೊಂದು ವಿಚಾರ, ಮಣ್ಣಿನ ಫಲವತ್ತತೆ ನಿಮ್ಗೆ ತುಂಬಾ ಚೆನ್ನಾಗಿದ್ದಲ್ಲಿ ನೀವು ಹತ್ರ ನೆಟ್ರೆ ತುಂಬಾ ಕಷ್ಟ ಆಗುತ್ತೆ, ದೂರ ನೆಡ್ಬೇಕಾಗುತ್ತೆ. ಯಾಕಂದ್ರೆ ಸ್ವಾಭಾವಿಕವಾಗಿ ಗೇರು ಮರಗಳು ಫಲವತ್ತತೆ ಜಾಸ್ತಿ ಇದ್ದಲ್ಲಿ ಹರಡುವುದು ಜಾಸ್ತಿ, ಜಾಸ್ತಿ ಹರಡಿದಾಗ ನಿಮ್ಗೆ ಅದನ್ನ ಕತ್ತರಿಸುವ ಕೆಲಸವೇ ಒಂದು ತಲೆ ಬಿಸಿ ಆಗುತ್ತೆ. ಹಾಗಾಗಿ ಇದನ್ನ ತಪ್ಪಿಸುವ ಸಲುವಾಗಿ ಫಲವತ್ತತೆ ಚೆನ್ನಾಗಿದ್ದಲ್ಲಿ ನಿಮ್ಮ ಕೂಲಿ ಮಜೂರಿ ಜಾಸ್ತಿ ಇದ್ದಲ್ಲಿ ಅಂತ ಕಡೆ ನೀವು ದೂರದಲ್ಲಿ ನೆಡುವುದೇ ಸೂಕ್ತ. ಮತ್ತೆ ತಳಿಯ ಆಯ್ಕೆ, ಈಗ ತಳಿಯ ಆಯ್ಕೆ ಬಹಳ ಕಡಿಮೆ ನಿಮ್ಗೆ ಹತ್ರ ನೆಡುವಾಗ. ಇಲ್ಲಿ ನೀವು ಕತ್ತರಿಸಿದಾಗ ಯಾವ್ದು ಚೆನ್ನಾಗಿ ಅದಕ್ಕೆ ಸ್ಪಂದನೆ ಮಾಡ್ತದಲ್ಲ ಕತ್ತರಿಸಿಕೆಗೆ, ಅಂತ ತಳಿಯನ್ನಷ್ಟೇ ಆಯ್ಕೆ ಮಾಡ್ಬೇಕು. ಈಗ VRI3 ಅಂತ ಒಂದಿದೆ, VRI3 ಅನ್ನುವಂತ ಒಂದೇ ತಳಿ ಈಗ ಇದಕ್ಕೆ ಅತಿ ಸೂಕ್ತವಾಗಿದೆ ಹತ್ರ ನೆಡುವ ಅಂದ್ರೆ ಅತಿಸಾಂದ್ರ ಪದ್ಧತಿಗೆ. ಅಂದ್ರೆ ಈ ತರ ಎಲ್ಲಾ ತಳಿಗಳು ದೂರ ನೆಡೋದಕ್ಕೆ ಬಹಳ ಸೂಕ್ತ. ಈಗ ದೂರ ಅಂದ್ರೆ ಎಷ್ಟು ದೂರ? ದೂರ ಅಂದ್ರೆ ನೋಡಿ, ನಮ್ಮ ಕರಾವಳಿಗೆ 7 meter ಸಾಕು, ನಮ್ಮ ಮಣ್ಣಿನ ಫಲವತ್ತತೆ ಅಷ್ಟೇ ಆಗಿಲ್ಲ. 1 acre 82 ಗಿಡದವರೆಗೆ ಕೂಡಿಸ್ಬೋದು. ಅದೇ ಸ್ವಲ್ಪ ಮಲೆನಾಡಲ್ಲಿ ಮಣ್ಣಿನ ಫಲವತ್ತತೆ ಸ್ವಲ್ಪ ಜಾಸ್ತಿ ಇದೆ ಅಂದಾಗ 8 meter ಹೋಗ್ಬೇಕಾಗತ್ತೆ ದೂರ ಅಂದ್ರೆ. ಆಮೇಲೆ ಹತ್ತಿರ ಅಂದ್ರೆ ಹೈ ಡೆನ್ಸಿಟಿ ಅಂತ ಕರಿತೀವಲ್ಲ, ಅದಕ್ಕೆ 4 meter ಸಾಲು. ಅದಕ್ಕೆ VRI3 ಹಾಕಿ 4 meter ಹಾಕಿದಾಗ 1 acre 250 ಗಿಡ ಕೂಡಿಸ್ಬೋದು. ಅದೇ ನೀವು ಅಲ್ಟ್ರಾ ಡೆನ್ಸಿಟಿ ಅಂತ ಏನು ಕರಿತೀವಿ, ಅತಿಸಾಂದ್ರ ಪದ್ಧತಿ, ಅದರಲ್ಲಿ 10 feet ಒಂದರಂತೆ ಗಿಡ ಹಾಗೂ ಸಾಲನ್ನು ನಾವು ಮಾಡಿ ಗಿಡ ಮತ್ತು ಸಾಲ ನಡುವೆ ಅಂತರ ಇಟ್ಟು ನಾಟಿ ಮಾಡ್ತೇವೆ. ಇನ್ನು ಬೀಜದಿಂದ ಅಭಿವೃದ್ಧಿ ಪಡಿಸಿರುವಂತಹ ಗಿಡಗಳಿಗೆ ಹೋಲಿಸಿದ್ರೆ ಈ ಕಸಿ ಗಿಡಗಳು ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ, ಅದನ್ನ ಯಾಕೆ ಆಯ್ಕೆ ಮಾಡ್ಕೊಳ್ಬೇಕು? ನೋಡಿ, ಬೀಜದಿಂದ ಗೇರು ನಾವು ಎಲ್ಲರಿಗೂ ಗೊತ್ತಿರುವ ಹಾಗೆ ಪರಕೀಯ ಪರಾಗಸ್ಪರ್ಶದಿಂದ ಉತ್ಪತ್ತಿ ಆದಂತಹ ಬೆಳೆ. ಇಲ್ಲಿ ನಿಮಗೆ ಬೇರೆ ತಳಿಯ ಪರಾಗ ಬಿದ್ದರಷ್ಟೇ, ಬೇರೆ ಹೂವಿನ ಪರಾಗ ಬಿದ್ದರಷ್ಟೇ ಇಲ್ಲಿ ನಿಮಗೆ ಬೀಜ ಆಗ್ತದೆ. ಹೀಗಿದ್ದಾಗ ಏನಾಗ್ತದೆ, ನೀವು ಬೀಜದಿಂದ ಗಿಡವನ್ನು ಬೆಳೆಸಿದಾಗ ತಾಯಿ ಗುಣ ನಿಮ್ಮ ಮರಿ ಗಿಡಗಳಲ್ಲಿ ಹೆಚ್ಚಾಗಿ ಕಾಣಿಸೋದಿಲ್ಲ. ಅಂದ್ರೆ 90% ಬೇರೆ ಅದರ ಬೇರೆ ಗುಣಗಳಿರ್ತವೆ. ಈಗ ಭಾಸ್ಕರ ತಳಿಯ ಬೀಜ ಹಾಕಿದಾಗ ಅದರ ಗುಣಧರ್ಮ ಭಾಸ್ಕರದಂತೆ ಇರೋದಿಲ್ಲ. ಹಾಗಾಗಿ ತಾಯಿ ಗಿಡದ ಗುಣ ಯಥಾವತ್ತಾಗಿ ಬೇಕಂತಾದ್ರೆ ನೀವು ಕಸಿ ಗಿಡಗಳನ್ನ ಆಯ್ಕೆ ಮಾಡಬೇಕು. ಈಗ ಮಾವಿನಲ್ಲೂ ಅಷ್ಟೇ, ಗೇರಲ್ಲಿಯೂ ಅಷ್ಟೇ, ಯಾವುದೇ ಹೆಚ್ಚಿನ ಹಣ್ಣಿನ ಬೆಳೆಗಳಲ್ಲಿ ಎಲ್ಲಿ ಪರಕೀಯ ಪರಾಗಸ್ಪರ್ಶ ಆಗ್ತದಲ್ಲ ಅಂತ ಹಣ್ಣುಗಳಲ್ಲಿ ಅಥವಾ ಯಾವುದೇ ತೋಟಗಾರಿಕಾ ಬೆಳೆಗಳಲ್ಲಿ ನೀವು ನಿರ್ಲಿಂಗ ಪದ್ಧತಿಯಿಂದ ಮಾಡಿದಂತ ಗಿಡಗಳನ್ನಷ್ಟೇ ನಾಟಿಗೆ ಬಳಸಬೇಕು. ಇನ್ನು ಈ ಕಸಿ ಗಿಡಗಳನ್ನ ಆಯ್ಕೆ ಮಾಡಿದ ನಂತರ ಅದನ್ನ ನಾಟಿ ಮಾಡುವಂತಹದ್ದು ಮತ್ತು ಜೊತೆ ಜೊತೆಗೆ ಮಾಡಬೇಕಾಗಿರುವಂತಹ ಕೆಲಸಗಳ ಬಗ್ಗೆ ಹೇಳಿ. ಈಗ ಕಸಿ ಗಿಡಗಳನ್ನು ನಾವು ಖರೀದಿಸುವಾಗ ಒಂದು ಮುಖ್ಯ ವಿಚಾರ ಅಂದ್ರೆ ನಾವು ಖರೀದಿಸುವ ನರ್ಸರಿ ಅದು ಪ್ರಾಮಾಣೀಕೃತವಾಗಿದೆಯಾ ಅಂತ ತಿಳ್ಕೊಳ್ಬೇಕು. ಈಗ GTCD ಅಂತ ಒಂದು ಏಜೆನ್ಸಿ ಇದೆ, ಕೊಕ್ಕೋ ಮತ್ತು ಗೋಡಂಬಿ ನಿರ್ದೇಶನಾಲಯ ಕೊಚ್ಚಿನ್, ಅವರು ಇದಕ್ಕೆ ಪ್ರಮಾಣ ನೀಡ್ತಾರೆ ನರ್ಸರಿ ಅವರಿಗೆ. ಇವರು ಉತ್ತಮ ರೀತಿಯ ಗೇರು ಗಿಡಗಳನ್ನ ಬೆಳೆಸ್ತಾ ಇದ್ದಾರೆ, ಇಲ್ಲಿಂದ ಕೊಂಡು ಹೋಗ್ಬೋದು ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ಅಕ್ರೆಡಿಟೇಷನ್ ಅಂತ ನಾವು ಕರಿತೀವಿ ಇದನ್ನ. ಹೀಗೆ ಅಕ್ರೆಡಿಟೇಷನ್ ಇದ್ದಂತ ನರ್ಸರಿಗಳಿಂದ ಮಾತ್ರ ಗೇರು ಗಿಡಗಳನ್ನು ಕೊಳ್ಬೇಕು. ಹಾಗೆ ಕೊಳ್ಳುವಾಗ ನೀವು ಕಸಿ ಕಟ್ಟಿದ ಕೂಡಲೇ ಗಿಡಗಳನ್ನ ಮಾರಾಟ ಮಾಡಬಾರ್ದು, ಇಲ್ಲ ನಾಟಿ ಮಾಡಬಾರ್ದು. ಕಸಿ ಕಟ್ಟಿದ ನಂತರ ನಿಮ್ಗೊಂದು 5-6 ತಿಂಗಳಾದ್ರೂ ಹೋಗ್ಬೇಕು. ಯಾಕಂದ್ರೆ ಆ ಕಸಿ ಕಟ್ಟಿದ ಭಾಗದ ಗಾಯ ಮಾಗಿ ಈ ಬೇರು ಗಿಡ ಮತ್ತೆ ಮೇಲಿನ ಗಿಡ ಎರಡು ಒಂದೇ ಆಗ್ಬೇಕಂದ್ರೆ ಒಂದು 5-6 ತಿಂಗಳಾದ್ರೂ ಬೇಕಾಗ್ತದೆ. ಹಾಗಾಗಿ ಒಂದು 5-6 ತಿಂಗಳ ಗಿಡಗಳನ್ನು ಮತ್ತೆ ಒಂದು ಬಲಿತಂತ ಒಂದು 4-5 ಎಲೆಗಳಾದ್ರೂ ಅದರಲ್ಲಿ ಇರಬೇಕು. ಅಂತ ಗಿಡಗಳನ್ನಷ್ಟೇ ಆಯ್ಕೆ ಮಾಡಬೇಕು. ಆಯ್ಕೆ ಮಾಡಿ ಆ ನಂತರ ನೀವು ನಾಟಿ ಮಾಡಬೇಕು. ನಾಟಿ ಮಾಡುವಾಗ ಈ ಗುಂಡಿಯ ನಾವು ಅಳತೆ ನಾ ಹೇಳಿದ್ನಲ್ಲ, ಗುಂಡಿಗಳು 1 ಘನಮೀಟರ್ ಅಂದ್ರೆ 1 ಮೀಟರ್ ಆಳ, 1 ಮೀಟರ್ ಅಗಲ, 1 ಮೀಟರ್ ಉದ್ದದ ಗುಂಡಿಗಳನ್ನು ನಾವು ತೋಡ್ಬೇಕಾಗತ್ತೆ. ಶಿಫಾರಸು ಮಾಡಿದ ಅಂತರದಲ್ಲಿ ನೀವು ಯಾವ ತಳಿಯನ್ನು ನಾಟಿ ಮಾಡ್ತಿರೋ, ಯಾವ ಜಾಗದಲ್ಲಿ ನಾಟಿ ಮಾಡ್ತಿರೋ ಆ ಅಂತರದಲ್ಲಿ ಗುಂಡಿಗಳನ್ನು ತೋಡಿ, ನಾಟಿಗಿಂತ ಮುಂಚೆ ಗುಂಡಿಗಳನ್ನು ತೋಡಿ, ಅದರ 3/4 ಅಂಶ ಮಣ್ಣಲ್ಲಿ ಮುಚ್ಚಬೇಕು. ಇನ್ನು ಅದಕ್ಕೆ ನೀವು 10 ಕೆಜಿಯಷ್ಟು ಈ ಒಣಗಿದ ಸಗಣಿ ಗೊಬ್ಬರ ಅಥವಾ ಒಂದು 4 ಕೆಜಿಯಷ್ಟು ಒಣಗಿದ ಕೋಳಿ ಗೊಬ್ಬರ ಅಥವಾ ಕುರಿ ಗೊಬ್ಬರ ಯಾವ್ದನ್ನಾದ್ರೂ ಹಾಕ್ಬೋದು. ಅದ್ರ ಜೊತೆಗೆ ಸುಮಾರು 1/4 ಕೆಜಿಯಷ್ಟು ಈ ರಾಕ್ ಫಾಸ್ಫೇಟ್ ಶಿಲಾರಂಜಕವನ್ನು ಹಾಕ್ಬೇಕು. ಹಾಕಿ ನಂತರ ಅಲ್ಲಿ ಗೆದ್ದಲಿನ ಸಮಸ್ಯೆ ಜಾಸ್ತಿ ಇದ್ರೆ ಗೆದ್ದಲಿಗೆ ಏನಾದ್ರು ನೀವು ಇದು ಕೀಟನಾಶಕ ಹಾಕ್ಬೋದು, ಕ್ಲೋರೋಪೈರಿಫಾಸ್ ಏನಾದ್ರೂ ಹಾಕ್ಬೋದು. ಹಾಕಿ ಆಮೇಲೆ ನೀವು ಗಿಡವನ್ನು ನಾಟಿ ಮಾಡಬೇಕು. ಇದನ್ನ ಸಾಮಾನ್ಯವಾಗಿ ಮಳೆ ಬೀಳುವ ಸಂದರ್ಭದಲ್ಲಿ ಮಾಡಬೇಕು. ಜೂನ್ ತಿಂಗಳಿಂದ ನೀವು ಆಗಸ್ಟ್ ಸೆಪ್ಟೆಂಬರ್ ಈ ನಮ್ಮ ಕರಾವಳಿಯಲ್ಲಿ ಈಗ ಮಳೆ ನವೆಂಬರ್ ವರೆಗೂ ಬರ್ತಾ ಇದೆ ಅಂದ್ರೆ ನಾವು ಅಕ್ಟೋಬರ್ ನಲ್ಲಿ ನಾಟಿ ಮಾಡಿದ್ರು ಗಿಡ ಬದುಕ್ತದೆ. ಒಂದು 4-5 ಮಳೆ ಸಿಕ್ತಿದ್ರೆ ಸಾಕು ಗೇರು ಗಿಡಕ್ಕೆ. ಹೀಗೆ ನಾಟಿ ಮಾಡುವಾಗ ಇನ್ನೊಂದು ಮುಖ್ಯ ಅಂಶ ಅಂದ್ರೆ ಈ ಕಸಿ ಕಟ್ಟಿದ ಭಾಗದ ಪ್ಲಾಸ್ಟಿಕ್ ತೆಗಿಬೇಕು. ಪ್ಲಾಸ್ಟಿಕ್ ನಲ್ಲಿ ಸುತ್ತಿರ್ತಾರೆ, ಪ್ಲಾಸ್ಟಿಕ್ ಅನ್ನು ನಿಧಾನವಾಗಿ ನೀವು ಬ್ಲೇಡ್ ಅಲ್ಲಿ ಹರಿದು ತೆಗಿಬೇಕು. ಇಲ್ಲ ಅಂದ್ರೆ ಕೆಲವರು ಏನ್ ಮಾಡ್ತಾರೆ, 1-2 ವರ್ಷದವರೆಗೂ ಆ ಪ್ಲಾಸ್ಟಿಕ್ ಹಾಗೆ ಇರ್ತದೆ, ಅಲ್ಲಿ ಅದು ಒಂಥರ ಉಸಿರು ಕಟ್ಟಿದಾಗಿ ಗಿಡ ಸಾಯ್ತದೆ. ಇದು ಬಹಳ ಮುಖ್ಯ ಅಂಶ, ಪ್ಲಾಸ್ಟಿಕ್ ಅನ್ನು ತೆಗಿಬೇಕು. ಹಾಗೆ ಗಿಡವನ್ನು ನಾಟಿ ಮಾಡಿದ ನಂತರ ಅದರ ಮೇಲ್ಗಡೆ ಭಾಗವನ್ನು ಹಸಿರೆಲೆಯಿಂದ ಮುಚ್ಚಬೇಕು. ಇದೇನಾಗ್ತದೆ, ಮಳೆ ನೀರನ್ನ ಚೆನ್ನಾಗಿ ಹಿಂಗಿರ್ತದೆ, ಒಂದು ತರ ಮುಚ್ಚಿಗೆ ಆಗಿ ಕೆಲಸ ಮಾಡ್ತದೆ. ಹಾಗೆ ಕಸಿ ಕಟ್ಟಿದ ನಂತರ ಆಮೇಲೆ ಗಿಡ ನೆಟ್ಟ ನಂತರ ನಾವೇನ್ ಮಾಡ್ಬೇಕಂದ್ರೆ ಅದಕ್ಕೆ ಆಧಾರ ಕೋಲನ್ನು ಕೊಡ್ಬೇಕು. ಸುಮಾರು 1 ಮೀಟರ್ ಎತ್ತರದ ಆಧಾರ ಕೋಲನ್ನು ಕಟ್ಟಲೇಬೇಕು. ಯಾಕಂದ್ರೆ ಇದು ಕಸಿ ಗಿಡ, ಗಾಳಿಗೆ ಕಸಿ ಕಟ್ಟಿದ ಭಾಗ ಮುರಿಯುವ ಸಾಧ್ಯತೆ ಇದೆ. ಹಾಗಾಗಿ ಒಂದು ಆಧಾರ ಕೋಲನ್ನು ಕಟ್ಟಿ, ಮತ್ತೆ ನಮ್ಮಲ್ಲಿ ಕೆಲವು ಕಟ್ಟಿ ಹಂದಿ ಕಾಟ ಜಾಸ್ತಿ, ಹಂದಿ ಮತ್ತು ಕಾಡು ಪ್ರಾಣಿಗಳು ಮುರಿಬಹುದು. ಅದಕ್ಕೆ ನಾವು ಗಿಡದ ಸುತ್ತಲೂ ಏನ್ ಹೇಳ್ತೀವಿ, ಚಿಕನ್ ಮೆಶ್ ಅಂತ ಬರ್ತದೆ ಹಾರ್ಡ್ವೇರ್ ಶಾಪ್ ಅಲ್ಲಿ, ಅದೊಂದು ಜಾಲರಿ. ಜಾಲರಿಯನ್ನು ಒಂದು 90 ಮೀಟರ್ನಷ್ಟು ಅದು ಬಂಡಲ್ ಬರ್ತದೆ. ಆ ಜಾಲರಿಯನ್ನು ಗಿಡದ ಸುತ್ತ ಬರುವ ಹಾಗೆ ಸುತ್ತಿ ಒಂದು 2 ಫೀಟ್ ಎತ್ತರದವರೆಗೆ ನಾವು ಇನ್ನೊಂದು ಕೋಲಿಂದ ಆಧಾರ ಕೊಟ್ಟು ಕಟ್ಟಬೇಕು. ಆ ಗಿಡವನ್ನು ಯಾವುದೇ ಕಾಡು ಪ್ರಾಣಿಗಳು ರಕ್ಷಣೆ ಸಾಧ್ಯ ಆಗುದಿಲ್ಲ. ಈಗ ಕಸಿ ಗಿಡದ ಬಗ್ಗೆ ನೀವು ಹೇಳಿದ್ರಿ, ಈಗ ರೈತರ ಆಯ್ಕೆಗೆ ಸಾಕಷ್ಟು ಅವಕಾಶಗಳು ಕೂಡ ಇವೆ, ಯಾವ ತಳಿಯನ್ನು ಆಯ್ಕೆ ಮಾಡಬೇಕು ಎನ್ನುವಂತಹ ಒಂದು ಗೊಂದಲವು ಕೂಡ ಇರಬಹುದು, ನಿಮ್ಮ ಒಂದು ಸಲಹೆ ಏನು? ತಳಿಯ ಆಯ್ಕೆ ಈಗ ಘನಸಾಂದ್ರ ಪದ್ಧತಿಗೆ ತಳಿಯ ಆಯ್ಕೆ ಜಾಸ್ತಿ ಇಲ್ಲ. VRI 3 ಅಂತ ಒಂದು ತಳಿ ಇದೆಯಲ್ಲ, ಅದನ್ನ ಅಷ್ಟೇ ಹಾಕ್ಬೇಕು. ಬೇರೆ ತಳಿಗಳು ಅಷ್ಟು ಸೂಕ್ತವಾಗಿ ಸ್ಪಂದನೆ ನೀಡುವುದಿಲ್ಲ ನೀವು ಕತ್ತರಿಸಿದಾಗ. ಅದೇ ದೂರ ದೂರ ಅಂತರದಲ್ಲಿ ನೆಡೋದಾದ್ರೆ ನಿಮ್ಗೆ ಆಯ್ಕೆ ತುಂಬಾ ಇದೆ. ನಮ್ಮ ಕರಾವಳಿ ಭಾಗಕ್ಕೆ ಭಾಸ್ಕರ ಚೆನ್ನಾಗಿ ಬರ್ತಾ ಇದೆ, ಉಲ್ಲಾಳ 3 ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಇತ್ತೀಚೆಗೆ ಬಿಡುಗಡೆ ಆದಂತ ನೀವು ನೇತ್ರ ಗಂಗಾ ಮತ್ತು ನೇತ್ರ ಜಂಬೋ 1, ಈ ತಳಿಗಳು ಕೂಡ ಬಹಳ ಸೂಕ್ತವಾಗಿದೆ. ಆಮೇಲೆ ಕುಂದಾಪುರ ಕಡೆಯಲ್ಲಿ ವೆಂಗುರ್ಲಾ 8 ಕೂಡ ಬಹಳ ಸೂಕ್ತವಾಗಿ ಕಂಡು ಬಂದಿದೆ ನಮ್ಗೆ. ವೆಂಗುರ್ಲಾ 7 ಕೂಡ ಬೆಳೀತಾರೆ. ವೆಂಗುರ್ಲಾ 7 ಬೆಳೆದ್ರೆ ಏನಂದ್ರೆ ನಿಮ್ಗೆ ಮೊದಲ 4-5 ವರ್ಷದಲ್ಲಿ ಇಂತ ಇಳುವರಿ ಅಂತ ಕಾಣಿಸೋದಿಲ್ಲ, ಆದ್ರೆ 4-5 ವರ್ಷದ ನಂತರ ಅದು ಹೆಚ್ಚಿನ ಇಳುವರಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಯಾವುದೇ ತಳಿಯನ್ನು ನೀವು ಆಯ್ಕೆ ಮಾಡುವಾಗ ನೀವು 2-3 ತಳಿ ಹಾಕಿದ್ರೆ ತುಂಬಾ ಒಳ್ಳೇದು. ಈಗ ಉಳ್ಳಾಳ 3 ಹಾಕಿದ್ರೆ ಜೊತೆಗೆ ಭಾಸ್ಕರ ಹಾಕಿ, ಆಮೇಲೆ ವೆಂಗುರ್ಲಾ 4 ಹಾಕಿದ್ರೆ ವೆಂಗುರ್ಲಾ 7 ಹಾಕ್ಬೇಕು ಜೊತೆಗೆ. ಅಂದ್ರೆ ಈ ಉಳ್ಳಾಳ 3 ವೆಂಗುರ್ಲಾ 4 ಇವೆಲ್ಲ ಬೇಗ ಹೂ ಬಿಡುವಂತ ತಳಿಗಳು. ಇವನ್ ನೇತ್ರ ಜಂಬೋ 1 ಕೂಡ ಬೇಗ ಹೂ ಬಿಡುವಂತ ತಳಿಗಳು. ಬೇಗ ಹೂ ಬಿಡುವಂತ ತಳಿಗಳ ಅನುಕೂಲ ಏನಂದ್ರೆ ಮಾರುಕಟ್ಟೆಯಲ್ಲಿ ಶುರುವಿನಲ್ಲಿ ಬೀಜದ ಬೆಲೆ ಜಾಸ್ತಿ ಇರುತ್ತೆ, ಅದನ್ನ ನೀವು ಆ ಮಾರುಕಟ್ಟೆಯನ್ನು ಹಿಡಿಯಬಹುದು ಹೆಚ್ಚಿನ ಬೆಲೆಗೆ. ಆಮೇಲೆ ಮಧ್ಯಮ ಅವಧಿ ತಳಿಯನ್ನು ಯಾಕೆ ಮಿಕ್ಸ್ ಮಾಡ್ಬೇಕಂದ್ರೆ, ಮಧ್ಯಮ ಅವಧಿ ತಳಿ ಏನ್ ಮಾಡ್ತದೆ ಅಂದ್ರೆ ಚಹಾ ಸೊಳ್ಳೆ ಬಾಧೆಯಿಂದ ಸ್ವಲ್ಪ ತಪ್ಪಿಸ್ಕೊಳ್ತದೆ. ಹಾಗಾಗಿ ನಿಮ್ಗೆ ಬೆಲೆ ಕಡಿಮೆ ಆದ್ರೂ ಇಳುವರಿ ಕಡಿಮೆ ಆಗೋದಿಲ್ಲ, ಹೆಚ್ಚಿನ ಇಳುವರಿಯಿಂದ ಕಡಿಮೆ ಬೆಲೆಯನ್ನು ಸರಿದೂಗಿಸಬಹುದು. ಹಾಗೆ ಮಧ್ಯಮ ಅವಧಿ ತಳಿಯಲ್ಲಿ ನಿಮ್ಗೆ ಸ್ವಲ್ಪ ಬೀಜದ ಗಾತ್ರ ದೊಡ್ಡದಿದ್ರೆ ಇನ್ನೂ ಒಳ್ಳೇದು. ಯಾಕಂದ್ರೆ ಈ ಬೆಲೆ ಕಡಿಮೆ ಆದಾಗ ಬೀಜದ ಗಾತ್ರ ದೊಡ್ಡದಿದ್ದಾಗ ಅದಕ್ಕೊಂದು 10% ಜಾಸ್ತಿ ಬೆಲೆ ಕೊಡ್ತಾರೆ. ಯಾಕಂದ್ರೆ ಬೀಜದ ಗಾತ್ರ ಜಾಸ್ತಿ, ನಿಮ್ಗೆ ಆವಾಗ ಕೂಲಿ ಮಜೂರಿ ಕಡಿಮೆ ಬೀಳ್ತದೆ. 1 ಕೆಜಿ ಹೆಕ್ಲಿಕ್ಕೆ ನಿಮ್ಗೆ ಒಂದು 50% ಅಷ್ಟು ಕೂಲಿ ಕಡಿಮೆ ಆಗುತ್ತೆ. ಈಗ ಚಿಕ್ಕ ಬೀಜದ ತಳಿಯಲ್ಲಿ ನಿಮ್ಗೆ 150 ಬೀಜ ಇದ್ರೆ ಇದರಲ್ಲಿ ಒಂದು 75 ಬೀಜಕ್ಕೆ 1 ಕೆಜಿ ಆಗ್ತದೆ. ಉದಾಹರಣೆ ಬಗ್ಗೆ ನಾನು ಒಂದೆರಡು ವಿಚಾರಗಳನ್ನು ಇನ್ನ ಹೇಳ್ಬೇಕಾಗಿದೆ. ಮೊದಲನೇ ಒಂದು ವರ್ಷ ಚಿಗುರು ಬರ್ತಾ ಇರ್ತದೆ ಎಲ್ಲಿಂದ ಅಂದ್ರೆ ನಿಮ್ಗೆ ಬೇರು ಗಿಡದ ಚಿಗುರು ಬರ್ತಾ ಇರ್ತದೆ, ಅದನ್ನು ನೀವು ನಿಯಮಿತವಾಗಿ ತೆಗಿತಾ ಇರಬೇಕು. ಮತ್ತೆ ಇನ್ನೊಂದು, ಈ ನೆಲದಿಂದ 1 ಮೀಟರ್ ಎತ್ತರದವರೆಗೆ, 1-3 ಫೀಟ್ ಎತ್ತರದವರೆಗೆ ಯಾವುದೇ ಅಡ್ಡ ರೆಂಬೆ ಬಾರದಿದ್ದಾಗೆ ನೋಡ್ಕೊಳ್ಬೇಕು, ಚಿವುಟಿ ಆಗ್ತಾ ಇರಬೇಕು. ಆಮೇಲೆ ಒಂದು 4-5 ಫೀಟ್ ಬೆಳೆದಾಗ ತುದಿಯನ್ನು ಚಿವುಟಬೇಕು. ತುದಿ ಚಿವುಟದಾಗ ಏನಾಗ್ತದೆ, ಅಡ್ಡ ರೆಂಬೆಗಳು ಹೊರಡಲಿಕ್ಕೆ ಅದು ಶುರು ಆಗ್ತದೆ. ಅದೇ ನೀವು ಘನಸಾಂದ್ರ ಪದ್ಧತಿ ಹೋದ್ರೆ ನೀವು 2 ಫೀಟ್ ಹೈಟ್ ಇಂದ ಮೇಲೆ ಕೊಂಬೆಗಳನ್ನ ಬಿಡಬಹುದು, 2 ಫೀಟ್ ವರೆಗೆ ಯಾವುದೇ ಕೊಂಬೆಗಳು ಬಿಡಬಾರದು. ಅದೇ ಅತಿಸಾಂದ್ರ ಪದ್ಧತಿಯಲ್ಲಿ 1.5 ಅಡಿಗೆ ನೀವು ಕೊಂಬೆಗಳನ್ನ ಬಿಡ್ಲಿಕ್ಕೆ ಶುರು ಮಾಡಬಹುದು. ಇವೆಲ್ಲ ಬೇರೆ ಬೇರೆ ಅಂತರವನ್ನು ಅವಲಂಬಿಸಿದೆ. ಹಾಗೆ ಗಿಡದ ಎತ್ತರವನ್ನು ಕೂಡ ನೀವು ನಿಯಂತ್ರಿಸಬೇಕು. ಇದು ಒಂದು ತರ ಗಿಡದ ಆಕಾರ ಹೇಗಿರ್ಬೇಕಂದ್ರೆ, ನಾವು ಕೊಡೆ ಬಿಚ್ಚಿದಾಗ ಹೇಗೆ ಬರ್ತದಲ್ಲ ಆ ತರ ಆಕಾರ ಇರಬೇಕು. ಅದಕ್ಕೋಸ್ಕರವಾಗಿ ನಾವು ಗಿಡ ಒಂದು ಮರ ಒಂದು 12 ಫೀಟ್ ಹೋದ ನಂತರ ತುದಿಯನ್ನು ಕತ್ತರಿಸಬೇಕು. ಆವಾಗ ಅದರ ಎತ್ತರ ನಿಯಂತ್ರಣ ಆಗಿ ಹರಡಲಿಕ್ಕೆ ಶುರು ಆಗ್ತದೆ. ಅರೆಗೋಲಾಕೃತಿಯಲ್ಲಿ ಹರಡಿ ಹೆಚ್ಚಿಗೆ ಹರಡಿದಷ್ಟು ಹೆಚ್ಚಿಗೆ ಹೂ ಬರ್ತದೆ, ಹೆಚ್ಚಿಗೆ ಕಾಯಿ ಆಗ್ತದೆ, ಹೆಚ್ಚಿಗೆ ಬೀಜ ಬರ್ತದೆ. ಇದೊಂದು ಬಹಳ ಮುಖ್ಯ ನಿರ್ವಹಣೆಯಲ್ಲಿ. ಕೊನೆಯ ಪ್ರಶ್ನೆ ಅಂತಂದ್ರೆ, ಮೊದಲ ವರ್ಷದ ಒಂದು ಕೀಟ ನಿರ್ವಹಣೆಯ ಬಗ್ಗೆ. ಮೊದಲನೇ ವರ್ಷ ಹೆಚ್ಚಾಗಿ ಎಲೆ ತಿನ್ನುವಂತ ಕೀಟಗಳು ಬರ್ತದೆ. ಒಂದು ಸುರಂಗ ಹುಳು ಬರ್ತದೆ, ಇನ್ನೊಂದು ಮಳೆಗಾಲದಲ್ಲಿ ಒಂದು ದುಂಬಿ ಬರ್ತದೆ, ಕೆಂಪು ಬಣ್ಣದ ದುಂಬಿ ಒಂದು ಬರ್ತದೆ, ಆಮೇಲೆ ಚಹಾ ಸೊಳ್ಳೆ ಬರ್ತದೆ. ಆ ಚಹಾ ಸೊಳ್ಳೆ ಬಾಧೆ ಹಾಗೆ ಸುರಂಗ ಹುಳಿನ ಬಾಧೆ ಅಂತ ಎಂತ ತಲೆ ಕೆಡಿಸ್ಕೊಳ್ಳುವಂತದ್ದಲ್ಲ, ಆದ್ರೆ ಬಹಳ ಎಲೆಗಳೆಲ್ಲ ನಾಶ ಆಗಿದೆ, ತುಂಬಾ ಹೋಗಿದೆ, ಎಲೆಗಳು ಸುಟ್ಟಾಗಿದೆ ಅಂದಾಗ ನೀವು ನಿರ್ವಹಣೆ ಕೈಗೊಳ್ಬಹುದು. ಅದಕ್ಕೇನಂದ್ರೆ ಈ ಕರಾಟೆ ಅಂತ ಏನ್ ಹೇಳ್ತೀವಲ್ಲ, ಕರಾಟೆವನ್ನು ಒಂದು 10 ಲೀಟರ್ ನೀರಿಗೆ 6 ml ನಷ್ಟು ಹೊಡಿಬೇಕು. ಚಿಗುರು ಬರುವ ಸಂದರ್ಭದಲ್ಲಿ ಅದ್ರಲ್ಲಿ ಕೀಟಗಳನ್ನ ನೋಡ್ಕೊಂಡು ಹೊಡಿಬೇಕು. ಅದು ಹೊಡೆದ ನಂತರ ಎರಡನೇ ಸ್ಪ್ರೇ ಆಗಿ ನಾವು ಎಸಿಟಮಾಪ್ರಿಡ್ ಅಂತ ಇದೆ, 1/2 ಗ್ರಾಮ್ 1 ಲೀಟರ್ಗೆ ಅಷ್ಟು ಸಾಕು. ಮತ್ತೆ ತೀರಾ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಮೊದಲನೇ ಒಂದು ವರ್ಷದಲ್ಲಿ ಕೀಟ ಬಾಧೆ ಬಂದ್ರೂ ಕೂಡ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಅದು ಬೆಳೀತದೆ. ಕೀಟ ಏನಾದ್ರೂ ಚಿಗುರನ್ನು ತಿಂದು ಹೋದ್ರೂ ಕೂಡ ಹೊಸ ಚಿಗುರು ಬಂದು ಮತ್ತೆ ಕೊಂಬೆ ಬರ್ತದೆ. ಆಮೇಲೆ ಇನ್ನೊಂದು, ಮೊದಲನೇ ವರ್ಷ ಹೂವನ್ನು ತೆಗಿಬೇಕು. ಹೂ ಬರ್ತದೆ, ಹೂವನ್ನು ತೆಗಿಬೇಕು. ಅಷ್ಟು ನಿರ್ವಹಣೆ ಮಾಡಿದ್ರೆ ಸಾಕು. ಆಮೇಲೆ ಚಿಗುರುಗಳು ಯಾವ್ದು 3 ಅಡಿ ಎತ್ತರದವರೆಗೆ ಬರ್ದಿದ್ದಾಗ ನೋಡ್ಕೊಳ್ಬೇಕು, 3 ಅಡಿ ಎತ್ತರದ ನಂತರವೇ ಕೊಂಬೆ ಹೊರಡುವಂತೆ ನೋಡ್ಕೊಳ್ಬೇಕು. ಅಷ್ಟೇ, ಬಹಳ ನಿರ್ವಹಣೆ ಬೇಕಾಗುದಿಲ್ಲ ಮೊದಲನೇ ವರ್ಷದಲ್ಲಿ. ಇದಷ್ಟು ನೋಡಿದ್ರೆ ಆಯ್ತು. ಕೀಟಬಾಧೆ ಬಗ್ಗೆ ಜಾಸ್ತಿ ತಲೆ ಬಿಸಿ ಬೇಡ. ಗಿಡಕ್ಕೆ ಆಕಾರ ಕೊಡುವ ಬಗ್ಗೆ ಮಾತ್ರ ನಾವು ಗಮನ ಹರಿಸಬೇಕು ಮೊದಲನೇ ವರ್ಷ. ಇನ್ನೊಂದು ವಿಷಯ, ಇದು ಸಾಮಾನ್ಯವಾಗಿ ಒಣ ಬೇಸಾಯಕ್ಕೆ ಒಗ್ಗಿಕೊಳ್ಳುವಂತಹ ಬೆಳೆ ಅಂತ ಹೇಳ್ತೀವಿ, ಆದ್ರೂ ಕೂಡ ನೀರಾವರಿ ವ್ಯವಸ್ಥೆ ಮಾಡುವುದಕ್ಕೆ ಅವಕಾಶ ಇರುವಂತವರಿಗೆ ಏನಾದ್ರೂ ಅನುಕೂಲ ಇದೆಯಾ? ಖಂಡಿತ, ನೀರಾವರಿ ವ್ಯವಸ್ಥೆ ಮಾಡಿಕೊಂಡ್ರೆ ಅದು ವರ್ಷ ಇಡೀ ನೀರಾವರಿ ಕೇಳೋದಿಲ್ಲ. ನೀವು ಹೂ ಬಿಟ್ಟ ಆದ ನಂತರ 1-3 ತಿಂಗಳು ನೀರಾವರಿ ಕೊಟ್ಟರೆ ಸಾಕು, ಕೊಯ್ಲು ಕೊನೆಯ ಹಂತದವರೆಗೆ. ಆಗ ಏನಾಗ್ತದೆ, 1-1.5 ಪಟ್ಟಿನಷ್ಟು ಇಳುವರಿ ಜಾಸ್ತಿ ಆಗುತ್ತೆ. 10 ಕೆಜಿ ಕೊಡುವಂತ ಗಿಡ 15 ಕೆಜಿ ಕೊಡ್ತದೆ. ಮತ್ತೆ ನೀರು ತುಂಬಾ ಬೇಕಾಗಿಲ್ಲ ಇದಕ್ಕೆ. ಒಂದು ಗಿಡಕ್ಕೆ ಒಂದು ದಿವಸಕ್ಕೆ 1-20 ಲೀಟರ್ ನೀರು ಸಾಕು ಡ್ರಿಪ್ ಇರಿಗೇಷನ್ ಅಲ್ಲಿ. ಅದರಲ್ಲಿ ಅನುಕೂಲ ಅಂದ್ರೆ, ಈಗ ತೋಟಗಾರಿಕೆ ಇಲಾಖೆಯಲ್ಲಿ ಅದಕ್ಕೆ ಸಹಾಯಧನ ಇದೆ, ಏರಿಗೆ ನಿಮ್ಮ ಡ್ರಿಪ್ ಇರಿಗೇಷನ್ ಹಾಕುವವರಿಗೆ. ಹಾಗಾಗಿ ನೀರಾವರಿ ಅನುಕೂಲ ಇರುವವರು 1-3 ತಿಂಗಳ ಕಾಲ ಹೂ ಬಿಟ್ಟ ನಂತರ ನೀರು ಕೊಟ್ರೆ ಬಹಳ ಅನುಕೂಲ. ಅದನ್ನೇ ಈಗ ಚಿತ್ರದುರ್ಗದ ರೈತರು ಮಾಡ್ತಾ ಇರೋದು. ಅವರು 1 ವರ್ಷದ ಗಿಡದಲ್ಲೇ 1-2 ಕೆಜಿ ಅಷ್ಟು ಇಳುವರಿ ತೆಗಿತಾ ಇದ್ದಾರೆ, ಇತ್ತೀಚೆಗೆ ನಾವು ನೋಡಿ ಬಂದಿದ್ದೇವೆ. ಹಾಗಾಗಿ ನೀರಾವರಿಯ ಅನುಕೂಲ ಏನು ಅನ್ನೋದನ್ನ ಅಲ್ಲಿಂದ ನೋಡಿ ನಾವು ಕಲಿಬಹುದಾಗಿದೆ ಅಂತ ರೈತರಿಂದ. ಬಹಳ ಸಂತೋಷ ಡಾಕ್ಟರ್ ದಿನಕರ ಅಡಿಗ ಅವರೇ. ಗೇರು ಗಿಡದ ಒಂದು ನಾಟಿ ಮಾಡುವಂತಹದ್ದು ಮತ್ತು ನಿರ್ವಹಣಾ ಕ್ರಮ, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ರಿ.

ವಿದ್ಯಾಭೂಷಣ ಹಾಡಿರುವ ಪುರಂದರದಾಸರ ರಚನೆ